ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕೊಯ್ಲೋತ್ತರ ಚಟುವಟಿಕೆಗಳಲ್ಲಿ ಅನೇಕರು ತೊಡಗಿಕೊಂಡಿದ್ರೆ ಇನ್ನೂ ಕೆಲವರು ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನ ಹಮ್ಮಿಕೊಂಡಿರಬಹುದು. ಎಲ್ಲಿ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಕೊಯ್ಲಿಗೆ ಬಂದಾವ ಅಂತಹ ಪ್ರದೇಶಗಳಲ್ಲಿ ಕೊಯ್ಲು ಮುಗಿದಿರಬಹುದು. ಇನ್ನು ಅನೇಕ ಕಡೆಗಳಲ್ಲಿ ಎಲ್ಲಿ ತಡವಾಗಿ ಬಿತ್ತನೆಯಾದಂತಹ ಪ್ರದೇಶಗಳದಾವ ಅಲ್ಲಿ ಇನ್ನು ಕೆಲವು ಬೆಳೆಗಳು ಬೆಳವಣಿಗೆ ಹಂತದೊಳಗ ಮತ್ತ ಮಾಗುವ ಹಂತದೊಳಗ ಇರಲಿಕ್ಕೂ ಸಾಕು. ಈ ಒಂದು ಸಂದರ್ಭದೊಳಗ ಬೇಸಿಗೆ ಬರ್ತಾ ಇದೆ. ದಿನ ದಿನ ನಾವು ನೋಡ್ತಾ ಇದ್ದೀವಿ ಉಷ್ಣಾಂಶ ಹೆಚ್ಚಾಗ್ತಾ ಇದೆ, ಏರುಗತಿ ಒಳಗ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಉಷ್ಣತೆಯನ್ನ ನಾವು ಅನುಭವಿಸಬೇಕಾಗ್ತದೆ. ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಬಹಳಷ್ಟು ಹೆಚ್ಚಿನ ಉಷ್ಣತೆಯನ್ನ ನಾವು ಅನುಭವಿಸಬಹುದು. ಅದರೊಳಗೂ ವಾತಾವರಣದ ಉಷ್ಣತೆ ಏರುಪೇರು ಆಗ್ತಾ ಇರುವಂತಹ ಒಂದು ಸಂದರ್ಭದೊಳಗ ತಜ್ಞರು ಹೇಳ್ತಾ ಇದ್ದಾರಲ್ಲ ಜಾಗತಿಕ ತಾಪಮಾನ ಬಹಳಷ್ಟು ಏರ್ತಾ ಇದೆ ಅನ್ನುವಂತಹ ಮಾತು, ಅಂತಹ ಒಂದು ಸಂದರ್ಭದೊಳಗ ನಾವು ಬಹಳಷ್ಟು ಕಾಳಜಿಯನ್ನ ವಹಿಸಬೇಕಾಗ್ತದ. ಎಲ್ಲಿ ಬಯಲು ಪ್ರದೇಶಗಳು ಇರ್ತಾವ ಅಲ್ಲಿ ಉಷ್ಣತೆನೂ ಹೆಚ್ಚಾಗ್ತದ, ಅದರ ಜೊತೆಗೆ ಚಳಿನೂ ಹೆಚ್ಚಾಗ್ತದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಚಳಿಯ ಮೊನಚು ಕಡಿಮೆ ಆಗ್ತಾ ಇದೆ. ಅಲ್ಲಿ ಕೂಡ ಯಾವ ರೀತಿ ತರಗುಟ್ಟುವಂತಹ ಚಳಿ ಹಿಂದಿನ ದಿನಗಳಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ, ಈಗ ಆ ಮೊನಚು ಇಲ್ಲದೆ ಚಳಿಗಾಲ ಚಳಿಗಾಲ ಅನ್ನಿಸ್ತಾ ಇಲ್ಲ. ಆದ್ರೆ ಬೇಸಿಗೆ ಮಾತ್ರ ಭಯಂಕರ ಬೇಸಿಗೆ ಅನಿಸೋದಂತೂ ಗ್ಯಾರಂಟಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಅನುಭವ. ಇಂಥ ಬೇಸಿಗೆಯ ಒಂದು ಬಿರುಸಾದಂತಹ ಒಂದು ಅನುಭವವನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂತಂದ್ರ ಸಾಕಷ್ಟು ಬದಲಾವಣೆಗಳು ವಾತಾವರಣದೊಳಗ ಆಗಬೇಕಾಗಿದೆ. ಆ ನಿಟ್ಟಿನೊಳಗ ನಾವೆಲ್ಲರೂ ಕಾರ್ಯ ಪ್ರವೃತ್ತರಾಗಬೇಕಾಗಿದೆ. ಒಂದು ನೀಲಿ ನಕಾಶೆಯನ್ನ ಮುಂದಿಟ್ಟುಕೊಂಡು ಯಾವ ರೀತಿ ನಾವು ವಾತಾವರಣದ ಉಷ್ಣತೆಯನ್ನ ಕಡಿಮೆ ಮಾಡುವುದರ ಕಡೆ ನಮ್ಮ ಒಂದು ಪಾಲನ್ನ ನೀಡಬಹುದು ಅನ್ನುವಂತಹ ವಿಚಾರದ ಮೇಲೆ ಸತತವಾಗಿ ಗಂಭೀರವಾಗಿ ಆಲೋಚನೆ ಮಾಡಿ ನಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಬಹುದಾಗಿದೆ ಮನಸ್ಸು ಮಾಡಿದರೆ. ಅದಕ್ಕೆ ನಾವೆಲ್ಲರೂ ಮನಸ್ಸು ಮಾಡಬೇಕು. ಎಲ್ಲರೂ ಸಾಮೂಹಿಕವಾಗಿ ಈ ಕೆಲಸಗಳನ್ನು ಮಾಡುವುದರಿಂದ ಸಾಧ್ಯ ಇದೆ. ಯಾವುದು ಈ ಜಗತ್ತಿನೊಳಗೆ ಸಾಧ್ಯ ಇಲ್ಲ ಅನ್ನುವಂಥದ್ದಿಲ್ಲ. ಯಾವ ರೀತಿ ನಾವು ವಾತಾವರಣದ ಏರುಪೇರಿಗೆ ಕಾರಣ ಆಗಿವಿ ಅದೇ ರೀತಿಯಾಗಿ ವಾತಾವರಣದ ಸಮತೋಲನಕ್ಕೂ ಕೂಡ ನಾವೇ ಕಾರಣ ಆಗ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನಾವು ಇವತ್ತಿನ ದಿವಸ ಹೊಂದಬೇಕಾಗಿದೆ. ಆತ್ಮೀಯರೇ, ಈ ಪೃಥ್ವಿಯ ಬದುಕು ನಡೀಬೇಕು ಅಂತಂದ್ರ ಎಲ್ಲ ಜೀವಿಗಳು ಇರಬೇಕು ಮನುಷ್ಯನ ಜೊತೆಗೆ. ಒಂದ್ ವೇಳೆ ಯಾವುದೋ ಒಂದು ನಿಸರ್ಗದ ಕೊಂಡಿ ಕಳಚಿ ಹೋಯಿತು ಅಂತಂದ್ರ ಅಲ್ಲಿ ಏರುಪೇರಾಗುವುದು ಮತ್ತ ಈ ಜೀವನ ಚಕ್ರ ಏನದಲ್ಲ ಅದರ ಮೇಲೆ ಪರಿಣಾಮ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಾಣಿ ತಜ್ಞರು ಮತ್ತೆ ಸಸ್ಯ ತಜ್ಞರು ಹೇಳುವ ಪ್ರಕಾರ ನಮ್ಮ ಪೃಥ್ವಿಯ ಮೇಲೆ ಮನುಷ್ಯನ ಒಂದು ಚಟುವಟಿಕೆಗಳಿಂದ ಅನೇಕ ಸಸ್ಯ ಪ್ರಭೇದಗಳಾಗಲಿ ಪ್ರಾಣಿ ಪ್ರಭೇದಗಳಾಗಲಿ ನಶಿಸಿ ಹೋಗ್ತಾ ಇದ್ದಾವೆ ಅನ್ನುವಂತಹ ಒಂದು ಆತಂಕಕಾರಿಯಾದಂತಹ ಒಂದು ವಿಷಯವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರತಿ ದಿವಸ ಸಾವಿರಾರು ಪ್ರಾಣಿ ವರ್ಗಗಳು ಇವತ್ತು ಭೂಮಿ ಮೇಲಿಂದ ಕಣ್ಮರೆಯಾಗ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ನಾವು ಈಗ ನೋಡ್ತಾ ಇರುವಂತಹ ಕೇಳ್ತಾ ಇರುವಂತಹ ಹುಲಿ ಸಿಂಹ ಕರಡಿ ಇವು ಕೂಡ ನಾವು ಕೇವಲ ಕೇಳುವಂತಹ ಮತ್ತು ಚಿತ್ರಗಳಲ್ಲಿ ನೋಡುವಂತಹ ಪರಿಸ್ಥಿತಿ ಬರ್ತದೇನೋ ಅನ್ನುವಂತಹ ಒಂದು ಆತಂಕದೊಳಗ ನಾವೆಲ್ಲರೂ ಇದ್ದೀವಿ. ಅದೇ ರೀತಿಯಾಗಿ ಅರಣ್ಯಗಳು, ಅರಣ್ಯಗಳು ನಮ್ಮ ಪೃಥ್ವಿಯ ಶ್ವಾಸಕೋಶಗಳು. ಶೇಕಡಾ 33% ಅರಣ್ಯ ಭೂಮಿ ಮೇಲೆ ಇರಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆದರೆ ಆ ಅರಣ್ಯದ ಒಂದು ಕ್ಷೇತ್ರ ಏನದ ಇವತ್ತು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಅರಣ್ಯ ಪ್ರದೇಶ ಇರುವಂತಹದ್ದು ಬಹಳ ಕಡಿಮೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅರಣ್ಯಗಳು ಇಲ್ಲ ಅಂತಂದ್ರ ಮನುಷ್ಯನ ಬದುಕು ಬಹಳ ದುರ್ಬಲ ಆಗ್ತದ. ನಾವು ಯಾವ ರೀತಿ ಅರಣ್ಯಗಳನ್ನ ಕಡಿತಾ ಇದ್ದೀವಿ, ಯಾವ ರೀತಿ ನೆಲಸಮ ಮಾಡ್ತಾ ಇದ್ದೀವಿ ಅಂತಂದ್ರ ಕೇವಲ ಬರುವಂತಹ 20 ವರ್ಷಗಳಲ್ಲಿ ಅರಣ್ಯಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಾವ ಈ ಪೃಥ್ವಿ ಮೇಲಿಂದ ಅಂತೇಳಿ ತಜ್ಞರು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಈ ವಿಷಯದ ಬಗ್ಗೆ ನಾವು ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಬರೀ ಚಿಂತನೆ ಮಾಡಬೇಕಾಗಿದೆ ಅಷ್ಟೇ ಅಲ್ಲ, ಅದನ್ನ ಅನುಷ್ಠಾನಕ್ಕೆ ಕೂಡ ನಾವು ತರಬೇಕಾಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಬೇಕಾಗ್ತದೆ. ಆತ್ಮೀಯರೆ, ಯಾವ ರೀತಿ ಸಸ್ಯಗಳು ನಮಗೆ ಬೇಕು ಅದೇ ರೀತಿಯಾಗಿ ಪ್ರಾಣಿಗಳು ನಮಗೆ ಬೇಕು. ನಮ್ಮ ಕೃಷಿ ಒಳಗೂ ಕೂಡ ನಾವು ಸಾಕಷ್ಟು ಜಾನುವಾರುಗಳನ್ನ ಬಳಸ್ತಾ ಇದ್ದೀವಿ. ಕೃಷಿಗೆ ಪೂರಕವಾದಂತಹ ಚಟುವಟಿಕೆಗಳಿರಬಹುದು ಅಥವಾ ನೇರವಾಗಿ ಕೃಷಿಗೆ ನಾವು ಎತ್ತುಗಳನ್ನ ಉಪಯೋಗ ಮಾಡ್ತಾ ಇದ್ದೀವಿ, ಅದರ ನಂತರ ಆಕಳು, ಇಂತಹ ಎಲ್ಲಾ ಪ್ರಾಣಿಗಳು ನಮ್ಮ ರೈತನ ಬದುಕನ್ನ ಸಮೃದ್ಧ ಆಗಿಸಿರುವುದಂತೂ ನಿತ್ಯ. ಆದ್ರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಅನೇಕ ರೈತರ ಕಡೆ ಎತ್ತುಗಳು ಇಲ್ಲ, ಕೇವಲ ಮಷಿನ್ ಮೇಲೆ ಕೆಲಸ ನಡೆದದ. ಇನ್ನು ಕೆಲವು ಕಡೆ ಮನುಷ್ಯರೇ ನೇಗಿಲನ್ನ ಆಪರೇಟ್ ಮಾಡುವಂತಹ ಒಂದು ಕಾರ್ಯವನ್ನ ನಾವು ನೋಡ್ತಾ ಇದ್ದೀವಿ. ಪ್ರಾಣಿಗಳು ಇಲ್ಲದೆ ಹೋದ್ರೆ ನಮ್ಮ ರೈತನ ಬದುಕು ಬಹಳಷ್ಟು ಕಷ್ಟ ಆಗ್ತದ. ಆದ್ರಿಂದ ಈ ಒಂದು ನಿಟ್ಟಿನೊಳಗು ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಒಂದು ಕಾಲದೊಳಗ ಇಡೀ ಇಂಡಿಯಾದೊಳಗ ಜಗತ್ತಿನೊಳಗ ಅತಿ ಹೆಚ್ಚಿನ ಜಾನುವಾರುಗಳು ನಮ್ಮಲ್ಲೇ ಇದ್ವು. ಆದ್ರೆ ಈಗ ಬರ್ತಾ ಬರ್ತಾ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಿಂದಕ್ಕ ರೈತರು ಬಹಳ ಸಂಭ್ರಮದಿಂದ ಹೇಳ್ತಾ ಇದ್ರು, ನಮ್ಮಲ್ಲಿ ಎಂಟೆತ್ತಿನ ಕೃಷಿ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಈಗ ಎಂಟೆತ್ತಲ್ಲ ಒಂಟೆತ್ತು ಸಹಿತ ಇರಲಾರದಂತಹ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಜಾನುವಾರುಗಳು ಅವಿಭಾಜ್ಯ ಅಂಗ, ಅವು ಇಲ್ಲಪ್ಪ ಅಂತಂದ್ರ ನಮ್ಮ ಕೃಷಿ ಬದುಕು ಬಹಳ ದುಸ್ತರ ಆಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಆದ್ಮೇಲೆ ಇದೇ ಒಂದು ವಿಚಾರ ಇಟ್ಟುಕೊಂಡು ಕೆಲವು ವರ್ಷಗಳ ಹಿಂದೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದವರು ಒಂದು ಸಂಶೋಧನೆಯನ್ನ ಮಾಡಿದ್ರು. ಎತ್ತುಗಳ ಬದಲಿಗೆ ಮನುಷ್ಯರಿಗೆ ಯಾವ್ಯಾವ ಪ್ರಾಣಿಗಳ ಪರಿಶ್ರಮದಿಂದ ಮನುಷ್ಯನ ಬದುಕು ಸುಸ್ಥಿರ ಆಗಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಕೆಲವು ಪ್ರಯೋಗಗಳನ್ನು ನಡೆಸಿದ್ರು. ಅದರೊಳಗೆ ವಿಜ್ಞಾನಿಗಳು ಬಳಸಿದ್ದೇನು ಅಂತಂದ್ರೆ ಕತ್ತೆಗಳನ್ನ ಕೃಷಿ ಕೆಲಸಕ್ಕೆ ಉಪಯೋಗಿಸುವಂತಹ ಒಂದು ಉಪಕ್ರಮವನ್ನ ಅವರು ಪರೀಕ್ಷೆ ಮಾಡಿದ್ರು. ಅನೇಕ ವರ್ಷ ಆ ಅಧ್ಯಯನಗಳಾದವು. ಕತ್ತೆಗಳು ಮನುಷ್ಯನ ಜೊತೆಗೆ ಕೃಷಿ ಒಳಗ ತಮ್ಮದೇ ಆದಂತಹ ಪಾಲನ್ನು ನೀಡಬಹುದು ಅನ್ನುವಂತಹ ಒಂದು ವಿಚಾರಕ್ಕೆ ಅವರು ಬಂದ್ರು. ಕತ್ತೆಗಳು ಬಹಳಷ್ಟು ಶ್ರಮ ವಹಿಸ್ತವ, ಮತ್ತೆ ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಕತ್ತೆಗಳಿಗೆ ನಾವು ನಿರ್ವಹಣೆ ಮಾಡೋದು ಬಹಳ ಕಡಿಮೆ, ಅವುಗಳ ಮೇಲೆ ಆಗುವಂತಹ ಖರ್ಚು ಕೂಡ ಬಹಳಷ್ಟು ಕಡಿಮೆ, ಮೇವಿನ ಒಂದು ಪೂರೈಕೆ ಮಾಡುವಂತಹ ಸಂದರ್ಭದೊಳಗೆ ಸಹಿತ ಅಷ್ಟು ಖರ್ಚು ಕತ್ತೆಗಳ ಮೇಲೆ ಆಗುವುದಿಲ್ಲ. ಬೇರೆ ಪ್ರಾಣಿಗಳಿಗೆ ಬೇರೆ ಜಾನುವಾರುಗಳಿಗೆ ಒಂದು ಹೋಲಿಕೆ ಮಾಡಿ ನೋಡಿದ್ರೆ ಕತ್ತೆಗಳನ್ನ ನಿರ್ವಹಣೆ ಮಾಡುವುದು ಬಹಳ ಸುಲಭ, ಹೆಚ್ಚಿನ ಪ್ರಮಾಣದೊಳಗೆ ನಾವು ಕೆಲಸವನ್ನ ಅವುಗಳಿಂದ ತಗೊಳ್ಬಹುದು ಅನ್ನುವಂತಹ ಒಂದು ವಿಚಾರವನ್ನ ತದ್ದರು ನಮಗೆ ತಿಳಿಸಿದ್ರು. ಆದ್ರೆ ಮನುಷ್ಯನ ಚಟುವಟಿಕೆಗಳಿಂದ ಈಗಾಗಲೇ ನಾವು ಮಾತಾಡದಂಗ ಏನಾಗ್ತಾ ಇದೆ ಅಂತಂದ್ರೆ, ಈ ಭೂಮಿ ಮೇಲೆ ಏನು ಜೀವಿಗಳದಾವಲ್ಲ, ಎಲ್ಲಾ ಜೀವಿಗಳ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಾ ಇದೆ ಅನ್ನುವಂತಹದ್ದನ್ನ ನಾವು ಗಮನಿಸಬೇಕಾಗ್ತದೆ. ಕಳೆದ 10 ವರ್ಷಗಳಲ್ಲಿ ಕತ್ತೆಗಳಿಗೆ ಸಹಿತ ಇದೇ ಒಂದು ದುಸ್ಥಿತಿ ಬಂದದ ಅಂತೇಳಿ ತದ್ದರು ಹೇಳ್ತಾ ಇದ್ದಾರೆ. ಎಷ್ಟು ಕಡಿಮೆ ಆಗಿದೆ ಕತ್ತೆಗಳ ಸಂಖ್ಯೆ, ನಮ್ಮ ದೇಶದೊಳಗ 61% ಕತ್ತೆಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣಗಳು ಏನೇನದಾವ? ಹುಲ್ಲುಗಾವಲುಗಳು ಕೊರತೆ, ಅವುಗಳನ್ನ ಕಳ್ಳತನ ಮಾಡುವಂತಹದ್ದು, ಮತ್ತ ಬಳಕೆ ಕಡಿಮೆ ಆದಂತಹ ಕಾರಣದಿಂದಾಗಿ ಭಾರತದೊಳಗ ಈ ಕತ್ತೆಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರ, ಗುಜರಾತ್, ಬಿಹಾರ್, ರಾಜಸ್ಥಾನ್, ಆಂಧ್ರಪ್ರದೇಶ್ ಮತ್ತು ಉತ್ತರ ಪ್ರದೇಶಗಳನ್ನ ಈ ಒಂದು ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಪ್ರಾಣಿಗಳ ಗಣತಿಯ ದತ್ತಾಂಶದ ಪ್ರಕಾರ ಈ ವರದಿಯನ್ನ ಸಿದ್ಧ ಮಾಡಲಾಗಿದೆ. 8 ವರ್ಷಗಳ ಅವಧಿಯೊಳಗ ಮಹಾರಾಷ್ಟ್ರದೊಳಗ ಕತ್ತೆಗಳ ಸಂಖ್ಯೆ 39.69%, ಆಂಧ್ರಪ್ರದೇಶದೊಳಗ 53.2%, ರಾಜಸ್ಥಾನದೊಳಗ 71.31%, ಗುಜರಾತ್ದೊಳಗ 70.94%, ಉತ್ತರ ಪ್ರದೇಶದೊಳಗ 71.72%, ಬಿಹಾರದೊಳಗ 47.31% ಕತ್ತೆಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವಂತಹ ಒಂದು ವಿಚಾರ ಈ ಅಧ್ಯಯನಗಳ ಮೂಲಕ ಗೊತ್ತಾಗ್ಯದ ಅಂತೇಳಿ ಹೇಳಬಹುದು. ಅದೇ ಪ್ರಕಾರ ಅನೇಕ ಜೀವಿಗಳು ಇವತ್ತ ಅಳಿವಿನ ಅಂಚಿನಲ್ಲಿ ಇದ್ದಾವ. ಮುಂದಿನ ದಿನಗಳಲ್ಲಿ ಅವು ಕೂಡ ಕಣ್ಮರೆಯಾಗುವಂತಹ ಒಂದು ಸಾಧ್ಯತೆಗಳು, ಒಂದು ವೇಳೆ ನಾವು ಸಂರಕ್ಷಣೆ ಮಾಡದೇ ಇದ್ರೆ ಅನ್ನುವಂತಹ ಮಾತು ನಾವೆಲ್ಲರೂ ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ. ಇವೆಲ್ಲ ಹಿಂಗಾಗ್ತಾ ಇರೋದು ಮನುಷ್ಯನ ಚಟುವಟಿಕೆಗಳಿಂದಲೇ. ಅನೇಕ ವಿಜ್ಞಾನಿಗಳು ಈ ರಸ್ತೆಯ ಮೇಲೆ ಏನು ಅಪಘಾತಗಳಾಗ್ತಾವ, ಆ ಅಪಘಾತಗಳಲ್ಲಿ ಅನೇಕ ಜೀವಿಗಳು ಸಾಯ್ತಾವ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅದರಿಂದ ಕೂಡ ಸಾಕಷ್ಟು ಸಂಖ್ಯೆಯ ಜೀವಿಗಳು ನಿರ್ನಾಮ ಆಗ್ತಾ ಇದ್ದಾವೆ. ತಾವು ಹೈವೇ ಮೇಲೆ ಪ್ರಯಾಣ ಮಾಡಿರಬಹುದು, ಮೊದಲಿಗೆ ನಮಗ ಕಂಡು ಬರುವಂತಹ ಒಂದು ದೃಶ್ಯ ಏನಪ್ಪಾ ಅಂತಂದ್ರ ವಾಹನಗಳ ಗಾಲಿಗೆ ಸಿಕ್ಕು ಹಾವುಗಳು ಸಾಯುವಂತಹದ್ದು, ಕಪ್ಪೆಗಳು ಸಾಯುವಂತಹದ್ದು, ಮುಂಗುಸಿಗಳು ಸಾಯುವಂತಹದ್ದು, ಇವನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಯಾರ ಕಣ್ಣಿಗೂ ಯಾರ ಗಮನಕ್ಕೂ ಬರದೇ ಇರುವಂತಹ ಇನ್ನೊಂದು ಸಂಗತಿ ಅದ. ಆದ್ಮೇಲೆ ಯಾವುದೇ ಒಂದು ವಾಹನ ಸುಮಾರು 100 ಕಿಲೋಮೀಟರ್ ಪ್ರಯಾಣ ಆದ ನಂತರ ನೀವು ಮುಂದೆ ಬಂದು ಅದರ ಮುಂಭಾಗವನ್ನು ನೋಡಿದ್ರೆ ಅಲ್ಲಿ ಆ ರೇಡಿಯೇಟರ್ನೊಳಗ ಅಥವಾ ಗ್ಲಾಸಿನ ಮೇಲೆ ಪಾತ್ರಗಿತ್ತಿಗಳು, ದುಂಬಿಗಳು, ಸಣ್ಣ ಸಣ್ಣ ಚಿಟ್ಟೆಗಳು ಬಂದು ಸಿಕ್ಕೊಂಡು ಸತ್ತಿರುವುದನ್ನ ತಾವು ನೋಡಿರಬಹುದು. ಈ ಪಾತ್ರಗಿತ್ತಿಗಳಾಗ್ಲಿ ಅಥವಾ ಕೀಟಗಳಾಗ್ಲಿ ಬಹಳ ಮಹತ್ವದ ಒಂದು ನಿಸರ್ಗದ ಕೊಂಡಿ ಅಂತ ಹೇಳಿ ಹೇಳಬಹುದು. ಮನುಷ್ಯ ಒಂದ್ ವೇಳೆ ಬದುಕು ನಡೆಸಬೇಕಾದ್ರೆ ಮುಂದಿನ ದಿನಗಳಲ್ಲಿ ಈ ಕೀಟಗಳು ಬಹಳ ಮುಖ್ಯ. ಅದರೊಳಗ ಇಂತಹ ಕೀಟಗಳಲ್ಲಿ ಅನೇಕ ಸಲ ನಾವು ಜೇನು ನೊಣಗಳನ್ನ ಸಹಿತ ನೋಡಿರುವಂತಹ ಸಾಧ್ಯತೆಗಳದಾವ. ಇವೆಲ್ಲ ಏನ್ ಮಾಡ್ತಾವ ಅಂತಂದ್ರೆ ನಮ್ಮ ಬೆಳೆಗಳು ಪರಾಗಸ್ಪರ್ಶವಾಗಿ ಕಾಳು ತಳೆಯುವಂತಹದ್ದನ್ನ, ಹೂ ತಳೆಯುವಂತಹದ್ದನ್ನ, ಕಾಯಿಗಳನ್ನ ತಳೆಯುವಂತಹದ್ದನ್ನ, ಹಣ್ಣುಗಳು ತಳೆಯುವಂತಹದ್ದನ್ನ ಆ ಕೆಲಸ ಮಾಡ್ತಾವ. ಅಂದ್ರೆ ಪರಾಗಸ್ಪರ್ಶ ಮಾಡ್ತಾವ. ಅದರಿಂದ ಮಾನವನ ಆಹಾರ

ಒಟ್ಟು ನಾವು ಬೆಳಿತಕ್ಕಂಥದ್ದು ಹೆಚ್ಚು ಈಡ್ ತರತಕ್ಕಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ರೇಟ್ ಅದೆಲ್ಲ ಭಗವಂತಿಗೆ ಬಿಟ್ಟಿದ್ದು. ಸೊ ಹೋಸಲ ನಾವು ಡೊಣ್ಣ ಮೆಣಸಿನಕಾಯಿ ಮಾಡಿದ್ದೇವೆ, ಸುಮಾರು 10 ಗುಂಟೆ ಕಡಿಮೆ 2 ಎಕರೆ ಡೊಣ್ಣ ಮೆಣಸಿನಕಾಯಿ ಮಾಡಿದಾಗ ಸುಮಾರು ಒಂದು 10-12 ಲಕ್ಷ ರೂಪಾಯಿ ನಾವು ಅದರಿಂದ ಮಾರಾಟ ಮಾಡಿದೇವೆ. ಪ್ರಾಫಿಟ್ ಅಲ್ಲ, ಮಾರಾಟ ಮಾಡಿ ಖರ್ಚು ವ್ಯರ್ಚ ತೆಗೆದು ನಮಗೆ ಮತ್ತು ನಮ್ಮ ರೈತ ಪಾಲುಗಾರಂಕ ಲಾಭ ಆಯ್ತು. ಆಮೇಲೆ ನಾವು ಟೊಮೆಟೋವನ್ನ ಸುಮಾರು 8 ಫೂಟ್ ಅಗಲ ಸಾಲಿನಲ್ಲಿ ಬೆಳೆದು ಅದಕ್ಕೆಲ್ಲ ಬಿದಿರಾದೆಲ್ಲ ಹಾಕಿ ಬಹಳ ವೈಜ್ಞಾನಿಕವಾಗಿ ಮಾಡ್ತೇವೆ. 1 ಎಕರೆಗೆ 7-8 ಸಾವಿರ ಅಗಿ ಹಾಕಿದಾಗ ಸುಮಾರು 1-2 ಎಕರೆ ಅಂದ್ರೆ 10-15 ಸಾವಿರ ಅಗಿ ಹೋಗ್ತಾವ. ಒಂದು ಗಿಡಕ್ಕೆ 1 ಕಿಲೋ ನೆಲಕ್ಕೆ ಬಿದ್ದು ಕೊಳತು ವೇಸ್ಟ್ ಆಯ್ತಂದ್ರೆ ಸುಮಾರು 15,000 ಕೆಜಿ ಅಷ್ಟು ವೇಸ್ಟ್ ಆಕೈತೆ, ಅಂದ್ರೆ 15 ಟನ್. ಸೊ ಅದಕ್ಕೆ ಅದನ್ನ ಏನ್ ಮಾಡ್ತೇವಿ, ಬಿದಿರು ಹಾಕಿ ತಂತಿ ಹಾಕಿ ಅದನ್ನ ಕಟ್ಟಿ ಒಂದು ಕಾಯಿನು ವೇಸ್ಟ್ ಆಗಲಾರಂಗ ಸೊ ಈ ರೀತಿ ವ್ಯವಸ್ಥೆ ಮಾಡ್ತೇವೆ. ಒಂದು ಗಿಡ ಏನೂ ಇಲ್ಲಂದ್ರು ಕಡಿಮೆ ಅಂದ್ರೂ 10 ಕೆಜಿ ನಮಗೆ ಟೊಮೆಟೊ ಕೊಡ್ತೈತಿ. ಸೊ 10 ಕೆಜಿ × 15,000 ಅಂದ್ರೆ ಸುಮಾರು 1,50,000 ಅಷ್ಟು ಕೆಜಿ ಆಯ್ತು. ಅಂದ್ರೆ 1 ರೂಪಾಯಿ/ಕಿಲೋ ಮಾರಿದ್ರು ಸಹಿತ 15 × 45 = 45,000 ರೂಪಾಯಿ ಆಯ್ತು. ಒಮ್ಮೆ 10 ರೂಪಾಯಿ ಸಿಗ್ತೈತಿ ಅಂದ್ರೆ 15 ಲಕ್ಷ ರೂಪಾಯಿ ಆಗ್ತೈತಿ. ಸೊ ಮೊನ್ನೆ ನೋಡ್ರಿ, ಬದನೆಕಾಯಿ ಒಂದು ಟ್ರೇಕ್ 1,000 ರೂಪಾಯಿ ಮಾರಾಟ ಆಗ್ತಿತ್ತು. ಸೊ ಹಿಂಗ ಬದನೆಕಾಯಿ, ಟೊಮೆಟೊ, ಡೊಣ್ಣ ಮೆಣಸಿನಕಾಯಿ, ಉದ್ದು ಮೆಣಸಿನಕಾಯಿ, ಸೊ ಇವೆಲ್ಲ ನಾವು ಅಲ್ಲಿ ಬೆಳಿತೇವೆ. ಮತ್ತು ಪಪ್ಪಾಯಿನೂ ಬೆಳಿತೇವೆ, ದ್ರಾಕ್ಷಿ ಬೆಳಿತೇವೆ, ಉಳ್ಳಾಗಡ್ಡಿ ಬೆಳಿತೇವೆ, ಕಲ್ಲಂಗಡಿ, ಹಿಂಗೆ ಬೇರೆ ಬೇರೆ ಎಲ್ಲ ಇದು ಮಾಡ್ತೇವೆ. ಆಮೇಲೆ ನಾನು ಸುಮಾರು 10-12 ವರ್ಷದವರೆಗೆ ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೆ. ಒಬ್ಬ ರೈತನ ಇಟ್ಟು ಅವಂಗ 50-50 ಸುಮಾರು ಈ ಒಂದು 2002 ರಿಂದ 2012 ರವರೆಗೆ ಆಡು ಸಾಕಾಣಿಕೆಯನ್ನು ಮಾಡ್ತಿದ್ದೆ. ಇಲ್ಲಿ ಬಸವನ ಬಾಗೇವಾಡಿಯಲ್ಲಿ ನಮ್ಮಲ್ಲಿ ಕುರಿ ಬಜಾರ್ ದೊಡ್ಡ ಬಜಾರ್, ಇಲ್ಲಿ ಅಮೀನ್ಗಡ್ ಬಿಟ್ಟರೆ ನಮ್ದು ಒಂದು ದೊಡ್ಡ ಬಜಾರ್. ಸೊ ಇಲ್ಲೇ ನಾವು ಅವಾಗ ಕಡಿಮೆ ರೇಟ್ನಲ್ಲಿ ಅವು ಆಡುಗಳನ್ನು ಖರೀದಿ ಮಾಡಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೇವೆ. ಸುಮಾರು 7-8 ಲಕ್ಷ ರೂಪಾಯಿ ನಮ್ಗೆ ಲಾಭ ಆಗ್ತಾ ಇತ್ತು. ಸ್ವಲ್ಪ ಏನೋ ಒಂದು ಅನಾರೋಗ್ಯದಿಂದ ತೆಗೆದೆ ಅದನ್ನ. ಸೊ ಮೊದಲಿಗೆ ನಾವು ಏನಾದರೂ ಜಡ್ಡ ಜಾಪತ್ರೆ ಬಂದ್ರೆ ವೆಟರ್ನರಿ ಡಾಕ್ಟರ್ಗೆ ಭೇಟಿಯಾಗಿ ನಾವು ಅವ್ರ ಮಾಹಿತಿ ಅದು ಕೇಳ್ತಿದ್ದೇವೆ. ಇಲ್ಲಿ ಡಾಕ್ಟರ್ ಕಮತ್ ಅಂತ ಹೇಳಿ ಅವ್ರು ಇದ್ದಿದ್ರು. ಸೊ ಅವ್ರ ಕಡೆ ಎಲ್ಲ ನಾವು ಕೇಳೋದು ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಆಮೇಲೆ ಮುಂದೆ ನಾವೇ ಜಡ್ಡಿಗೆ ಏನು ಕೊಡ್ತಾರ ಏನು ಇದನ್ನೆಲ್ಲ ಕೇಳಿಕೊಂಡು ಪ್ರತಿ ವರ್ಷ ಅದನ್ನು ಇಟಿ ಮಾಡುವುದು ಮತ್ತು ಡಿವರ್ಮಿಂಗ್ ಜಂತಿನ ಗುಳಿಗೆ ಹಾಕ್ತಕ್ಕಂಥದ್ದು ಅದಕ್ಕೆ ಔಷಧ ಜ್ವರಕ್ಕೆ ಎಲ್ಲ ಹಾಕಿ ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ನಾವೆಲ್ಲ ಬೆಳೀತಾ ಇದ್ದೇವೆ. ರೈತರು ಬಹಳಷ್ಟು ಶ್ರಮ ಕೊಟ್ಟು ನಾವು ಅಲ್ಲಿ ಕೆಲಸ ಮಾಡಿದರೆ ಭಗವಂತ ಯಾವಾಗಲೂ ನಮ್ಗೆ ಭೂಮಿ ತಾಯಿ ನಮ್ಗೆ ಎಣೆ ಮಾಡೋದಿಲ್ಲ. ಇನ್ನೇನು ರೇಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದು ಆಗ್ತೈತಿ. ನೀರಿನ ಒಂದು ಸದ್ಬಳಕೆಯನ್ನು ಮಾಡ್ಕೋಬೇಕು ರೈತರು. ಸುಮಾರು 4 ಜಮೀನು ಇದ್ರೆ ಸಹಿತ ಒಂದು 21 ಮೀಟರ್ ಕೃಷಿ ಇಲಾಖೆಯಿಂದ ಒಂದು ಅನುದಾನವನ್ನು ಕೊಡ್ತಾರೆ. 50,000-60,000 ಕೊಡ್ತಾರೆ. ಅಷ್ಟೇ ಅಂದ್ರೆ ಸುಮಾರು 7-8 ಲಕ್ಷ ಲೀಟರ್ ನೀರು ಹಿಡಿತೈತೆ ಅದು. ಸೊ ಇಂಥವೆಲ್ಲ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯದ್ದು ಡ್ರಿಪ್ ವ್ಯವಸ್ಥೆ ಕೊಡ್ತಾರೆ. ಅದರದ್ದು ಎಲ್ಲ ಸದುಪಯೋಗ ಮಾಡಿಕೊಂಡು ನಾವು ಸುಮಾರು 36 ಎಕರೆ ತೋಟ ಇದ್ರೆ ಸಹಿತ ಎಲ್ಲಿನೂ ಸನಿಕೆ ಬಳಸೋದಿಲ್ಲ. ಇಡೀ ಹೊಲಕ್ಕೆ ಹೊಲಾನೇ ನಾವೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿವೆ. ಹರಿ ನೀರು ಬಿಡುವುದಕ್ಕೆ 1 ಎಕರೆ ನೀರು ಇವತ್ತು ಎಷ್ಟು ವೇಸ್ಟ್ ಆಕೈತಿ. ಡ್ರಿಪ್ ಮಾಡೋದ್ರಿಂದ 4 ಎಕರೆಗೆ ಅದನ್ನ ಉಪಯೋಗ ಮಾಡ್ಕೋಬಹುದು. ಒಂದ್ಸಲ ಚೆಂಡು ಹೂನು ಬೆಳೆದು ನೋಡಿದೇವೆ. ಅಂದ್ರೆ ಬೇರೆ ಬೇರೆ ಎಲ್ಲ ಒಂದ್ ಸ್ವಲ್ಪ ಪ್ರಯೋಗಗಳನ್ನ ನಮ್ಮ ತೋಟದಲ್ಲಿ ಮಾಡ್ತಾ ಇದ್ದೇವೆ. ಮತ್ತು ನಾ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಿರುವುದರಿಂದ ಸುಮಾರು ಅಲ್ಲಿ 2-3 ಸಾವಿರ ಜನ ರೈತರು ಇರುವುದರಿಂದ ಅವರಿಗೆ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗ್ತಕ್ಕಂಥ, ಮಾಹಿತಿ ಕೊಡಿಸ್ತಕ್ಕಂಥ, ಡ್ರಿಪ್ ವ್ಯವಸ್ಥೆ ಮಾಡ್ತಕ್ಕಂಥ, ಪೈಪ್ಲೈನ್ ವ್ಯವಸ್ಥೆ ಮಾಡ್ತಕ್ಕಂಥ ಇಂಥ 10 ಹಲವಾರು ಕಾರ್ಯಕ್ರಮಗಳನ್ನು ಸಹಿತ ನಾವು ನಮ್ಮ ಊರಲ್ಲಿ ಮಾಡ್ತಾ ಇರ್ತೇವೆ. ಈಗ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ವಿಶೇಷವಾಗಿ ನಮ್ಮ ರೈತರು ಇಂಥ ತೋಟಗಾರಿಕೆ ಬೆಳೆ ಅಥವಾ ತರಕಾರಿ ಬೆಳೆ ಬೆಳೆಯೋದ್ರಿಂದ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು. ಸಣ್ಣ ರೈತರು ಈ ಮಟ್ಟದೊಳಗೆ ಕೃಷಿ ಮಾಡಬಹುದು ಹೆಂಗೆ? ಅವ್ರಿಗೆ ಏನಾದರೂ ತೊಂದರೆಗಳಾಗ್ತಾವ ಹೆಂಗೆ? ಇದ್ರ ಬಗ್ಗೆ ತಾವೇನಾದರೂ ವಿಚಾರ ಮಾಡಿದ್ರಿ? ಸಣ್ಣ ರೈತರಿಗೆ ಮಾರ್ಕೆಟಿನ ಸಮಸ್ಯೆ ಆಗ್ತದ್ರಿ. ಬಹಳಷ್ಟು ಈಡ್ ಬರೋದ್ರಿಂದ ಈಗ ನಾವೆಲ್ಲ ಹೆಂಗ್ ಮಾಡ್ತೇವೆ ಅಂದ್ರೆ ಪಪ್ಪಾಯಿ ಅವು ಎಲ್ಲ ಬಂದ್ರೆ ಲಾರಿ ಒಳಗೆ ಒಯ್ದು ಮಾರಾಟ ಮಾಡ್ತಿದ್ದೇವೆ, ಎಲ್ಲ ಮಾಡ್ತಿದ್ದೇವೆ. ಈ ಸಣ್ಣ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗದ ಮಾರ್ಕೆಟ್ ಟ್ರಾನ್ಸ್ಪೋರ್ಟೇಷನ್ ಅವೆಲ್ಲ ಸಮಸ್ಯೆಗಳಾಕವು. ಅವರು ತಮ್ಮ ವೆಹಿಕಲ್ನಲ್ಲಿ ತಂದು ಇಲ್ಲೇ ನಮ್ಮ ಬಸವನ ಬಗೆಯಲ್ಲಿ ಪ್ರತಿನಿತ್ಯ ಮಾರ್ಕೆಟ್ ಇರ್ತೈತಿ ಇಲ್ಲಿ. ಸೊ ಇಲ್ಲೇ ಮಾರಾಟ ಮಾಡೋದ್ರಿಂದ ಅವರಿಗೆ ಲಾಭ ಆಗ್ತೈತಿ. ಸಣ್ಣ ರೈತರು ಮಾರಾಟ ಮಾಡೋದಕ್ಕಿಂತನೂ ತಾವೇ ಕೂತು ವೈಯಕ್ತಿಕವಾಗಿ ಅದನ್ನು ಮಾರಾಟ ಮಾಡಿದ್ರು. ಈಗ ಉದಾಹರಣೆಗೆ ಒಂದು 10 ರೂಪಾಯಿ/ಕಿಲೋ ಟೊಮೆಟೊ ನಾವು ದಲಾಲಿಗೆ ಕೊಡ್ತೇವೆ, ಅವರು 20-30 ರೂಪಾಯಿ ಮಾರಾಟ ಮಾಡ್ತಾರೆ. ಅದನ್ನೇ ನೀವೇ ಕೂತು ಮಾರಾಟ ಮಾಡಿದ್ರೆ 10 ರೂಪಾಯಿ ಸೇರಿ ನಿಮಗೆ 20 ರೂಪಾಯಿ ಲಾಭ ಆಗ್ತೈತಿ. ಆ ರೀತಿಯಿಂದ ರೈತರು ಲಾಭವನ್ನು ಗಳಿಸಬೇಕು. ಮತ್ತು ಆ ಸಣ್ಣ ರೈತರಿಗೂ ನಮ್ಮಲ್ಲಿ ಸುಮಾರು 1 ಎಕರೆ ಅವ ರೈತ ಇದ್ದ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ 25,000 ವರೆಗೂ ಬೀಜ, ಕ್ರಿಮಿನಾಶಕ, ಗೊಬ್ಬರಕ್ಕೆ ನಾವು ಅವ್ರಿಗೆ ರೈತರಿಗೆ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ 1 ವರ್ಷ ಆದ ನಂತರ ಅವ ನಮ್ಗೆ ದುಡ್ಡು ತೀರಿಸಿದ್ರೆ ಮುಗಿತು. ಸೊ ಆ ರೀತಿ ಸಹಾಯವನ್ನು ಕೂಡ ನಾವು ಸಣ್ಣ ಸಣ್ಣ ರೈತರಿಗೆ ಮಾಡ್ತೇವೆ. ಸಣ್ಣ ರೈತರು ಕೂಡ ಈ ಕಾಯಿಪಲ್ಯ ಜೊತೆ ಜೊತೆಗೇನೆ ಸುಮಾರು 1 ಗುಂಟೆಯಲ್ಲಿ ಮೇವು ಎಲ್ಲ ಹಚ್ಚಿ ಒಂದ್ ಎಮ್ಮೆಯನ್ನ ಸಾಕಾಣಿಕೆ ಮಾಡಿದ್ರೆ ಅದು ದಿನನಿತ್ಯ ಸುಮಾರು ಒಂದ್ ಎರಡೆರಡು ಲೀಟರ್ ಹಿಡಿದ್ರು ನಾಲ್ಕು ಲೀಟರ್ ಇದು ಕೊಡ್ತದೆ ಹಾಲು. ಸೊ ಇವತ್ತು 50 ರೂಪಾಯಿ ಲೀಟರ್ ಹಿಡಿದ್ರು 700 ರೂಪಾಯಿ ಆಯ್ತು. ಸೊ ಇದ್ರ ಜೊತೆ ಜೊತೆಗೇನೆ ಅದನ್ನು ಸಹಿತ ಉಪಕಸಬುಗಳನ್ನು ಸಹಿತ ನಾವು ಮಾಡಬೇಕು ಅಂತ ಹೇಳಿ ರೈತರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಈಗ ತಾವು ಸಹಕಾರ ಸಂಘದ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ರೈತರ ಒಡನಾಟ ತಮಗಿದೆ, ರೈತರ ಪರಿಸ್ಥಿತಿಗಳ ಬಗ್ಗೆ ಸಾಕಷ್ಟು ತಮಗೆ ಪರಿಚಯ ಇದೆ. ಇಂಥ ಒಂದು ಸಂದರ್ಭದೊಳಗೆ ನಮ್ಮ ರೈತರು ಮಾರುಕಟ್ಟೆ ಸಲುವಾಗಿ ಅವರದೇ ಆದಂತಹ ಒಂದು ಸಾಮೂಹಿಕ ಕೃಷಿ ಮಾಡಿದ್ರೆ ಅಥವಾ ಅವರದೇ ಆದಂತಹ ಒಂದು ನೆಟ್ವರ್ಕ್ ಮಾಡಿಕೊಂಡು ಕೆಲವರು ಕೃಷಿ ಒಳಗೆ ತೊಡಗಿಸಿಕೊಳ್ಬೇಕು, ಕೆಲವರು ಯುವ ರೈತರು ಏನಿದ್ದಾರೆ ಅವರು ಮಾರ್ಕೆಟ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು, ಈ ರೀತಿಯಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯ ಅದನ್ನ ಸಾಮೂಹಿಕವಾಗಿ ಮಾರುಕಟ್ಟೆ ತಗೊಂಡು ಹೋಗುವಂತದ್ದು, ಮಾರಾಟ ಮಾಡುವಂತದ್ದು, ತಮ್ಮದೇ ಆದಂತಹ ಒಂದು ಶಾಪ್ ಅನ್ನು ತೆಗೆಯುವಂತದ್ದು ಒಂದು ಮಾರ್ಕೆಟ್ ನೊಳಗೆ, ಅಂದ್ರೆ ಅವರೇ ಒಂದು ನೆಟ್ವರ್ಕ್ ಮಾಡ್ಕೊಂಡು ಮಾರಾಟ ಮಾಡುವಂತದ್ದು, ಇಂತಹ ವ್ಯವಸ್ಥೆ ಏನಾದರೂ ಸಾಧ್ಯದಾನೆ? ಇದ್ರ ಬಗ್ಗೆ ಯಾವಾಗಾದ್ರೂ ವಿಚಾರ ಮಾಡಿದ್ದೀರಿ? ನಾವು ಒಂದು 2-3 FAOಗಳಿಗೆ ವಿಸಿಟ್ ಮಾಡಿದ್ದೀನಿ ಸರ್, ಬೇರೆ ಬೇರೆ ಊರುಗಳಲ್ಲೆಲ್ಲ, ಮತ್ತು ಬೇರೆ ಈ ಬೀಜ ಕಂಪನಿಯವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೇವೆ. ಅವರು ಏನ್ ಹೇಳ್ತಾರೆ, ನಾವಾಮಿ ಇಲ್ಲಿ ಬಂದ್ರೆ ನಮ್ಗೊಂದು ಲಾರಿಯಷ್ಟು ಟೊಮೆಟೊ ಬೇಕು, ಒಂದು ಲಾರಿಯಷ್ಟು ಬದನೆಕಾಯಿ ಬೇಕು, ಲಾರಿಯಷ್ಟು ಪಪ್ಪಾಯಿ ಬೇಕು. ರೈತ ಎಷ್ಟು ಬೆಳಿತಾನ, ಭಾಳ ಆದ್ರೆ ಒಂದು 10-20 ಟ್ರೇ ಬೆಳಿತಾನ. ಸೊ ನಾವು ರೈತರ ಜೊತೆ ಅದನ್ನು ಮಾತಾಡ್ತಾ ಇದ್ದೇವೆ, ಅದರ ಸಲುವಾಗಿ ಮಣ್ಣಿನೊಂದಿಗೆ ಮಾತುಕತೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅಟ್ ಲೀಸ್ಟ್ ಒಂದು 100 ಜನ ರೈತರು, ಒಂದೊಂದು 1/2 ಎಕರೆನು 1 ಎಕರೆನು ಅವರು ಟೊಮೆಟೊ ಬೆಳೆದ್ರು ಅಂದ್ರೆ ನಾವೇ ಹೇಳ್ತಕ್ಕಂಥ ಸೀಡ್ಸ್ ಅದಕ್ಕೇನು ಬೀಜೋಪಚಾರ ಎಲ್ಲ ನಾವು ಈ ರೀತಿ ಮಾಡಿದೆವು ಅಂದ್ರೆ ವೈಜ್ಞಾನಿಕವಾಗಿ ಅವ್ರು ಮಾಡಿದ್ರು ಅಂದ್ರೆ ಆ ಖರೀದಾರರು ನಮ್ಮಲ್ಲೇ ಬಂದು ಅವ್ರು ಪರ್ಚೇಸ್ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ, ಮತ್ತು ರೇಟ್ ಫಿಕ್ಸ್ ಮಾಡ್ತಾರೆ, ಬೈಬ್ಯಾಕ್ ಸಿಸ್ಟಮ್ ಅಂತಾರೆ ಇದಕ್ಕೆ. ಅಂದ್ರೆ ಮೊದಲಿಗೆ ರೇಟ್ ಫಿಕ್ಸ್ ಮಾಡಿಬಿಡುದು, ಅದು 20 ರೂಪಾಯಿ KG ಹಂಗ, ಅದು ಮಾರ್ಕೆಟ್ನಾಗ 5 ರೂಪಾಯಿ ಆದ್ರೂ ಅವ್ನು 20 ರೂಪಾಯಿ ತಗೋಬೇಕು, ಮಾರ್ಕೆಟ್ನಾಗ 50 ರೂಪಾಯಿ ಆದ್ರೂ ರೈತ 20 ರೂಪಾಯಿಗೆ ಕೊಡಬೇಕು. ಸೊ ಈ ರೀತಿ ಒಂದು ಕಂಡೀಷನ್ ಮ್ಯಾಗ ಅದನ್ನು ಮಾಡ್ತೀವಿ. ಸೊ ಅದರಲ್ಲಿಂದ ದೊಡ್ಡ ಲಾಭ ಆಗ್ತೈತಿ. ಆ ರೀತಿ ನಾವು ಬಹಳಷ್ಟು ರೈತರನ್ನ ಈ ಒಂದು ಸಂಘದಲ್ಲಿ ಮಣ್ಣಿನೊಂದಿಗೆ ಮಾತುಕತೆ ರೈತ ಸಮಿತಿ ಅಂತ ಹೇಳಿ ಒಂದು ಮಾಡಿಕೊಂಡು ಅವರಿಗೆ ಹೆಚ್ಚಿನ ಒಂದು ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ, ಡ್ರಿಪ್ನ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನ, ಆಮೇಲೆ ಬೇರೆ ಬೇರೆ ಇಲಾಖೆ ಏನೇನು ಇದು ಅದಾವ, ಸಹಾಯ ಸಹಕಾರ ಅದಾವು. ಸೊ ಅವ್ರ ರೈತರಿಗೆ ನಮ್ಮಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಕೊಡ್ತೇವೆ. ಚಿಕ್ಕೊಂಡವರ, ಈಗ ನಿಮ್ಮ ಕೃಷಿ ಹೊಂಡಕ್ಕೆ ಬರೋಣ. ಬಹಳ ದೊಡ್ಡ ಕೃಷಿ ಹೊಂಡವನ್ನ ಮಾಡಿದಿರಿ, 100 ಮೀಟರ್ ಇರುವಂತಹ ಒಂದು ಕೃಷಿ ಹೊಂಡವನ್ನ ಮಾಡಬೇಕು, ನೀರನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಸ್ಫೂರ್ತಿ ಯಾಕೆ ಬಂತು ನಿಮಗೆ, ಅದರ ಬಗ್ಗೆ ಯಾಕೆ ನೀವು ತಲೆ ಕೆಡಿಸಿಕೊಂಡ್ರಿ, ಮತ್ತೆ ಅದೆಲ್ಲ ಹೆಂಗ ಶುರುವಾಗಿ ಹೆಂಗ ಕಂಪ್ಲೀಟ್ ಆಯ್ತದ, ಯಾವ ರೀತಿ ಕೆಲಸ ಮಾಡಿದ್ರಿ ತಾವು? ಸರ್, ನಮ್ಮಲ್ಲಿ ಬಹಳಷ್ಟು ಮಳೆಯಾಗಿ ನೀರು ಬಹಳ ವೇಸ್ಟ್ ಆಗಿ ಹೋಗ್ತಿತ್ತು. ರಾಜಸ್ಥಾನ ಬೇರೆ ಬೇರೆ ಕಡೆ ಎಲ್ಲ ನೋಡಿದಾಗ ನಮಗ ಅದು ಬಹಳ ಏನಪ್ಪ ಎಷ್ಟು ನೀರು ಹರಿದು ಹೋಗ್ತದ. ಆಮೇಲೆ ಬೇಸಿಗೆಯಲ್ಲಿ ನಮಗೆ ನೀರು ಇರುವುದಿಲ್ಲ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಹರಿದು ಹೋಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹೇಳದಂಗ ಪರ್ ಡ್ರಾಪ್ ಪರ್ ಕ್ರಾಪ್ ಅಂತ ಹೇಳಿ, ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೇನ್ ಮಾಡಿದೀವಿ, ಯಾಕೆ ಇದನ್ನ ನೀರ ಇದು ಮಾಡಬಾರದು ಅಂತ ಹೇಳಿ ಒಂದು ವಿಚಾರ ಮಾಡಿದಾಗ ಕೃಷಿ ಇಲಾಖೆಯಲ್ಲಿ ಕೇಳಿದಾಗ ಅವ್ರು ಇಲ್ರಿ ತೋಟಗಾರಿಕೆ ಒಳಗೆ 10 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಐತಿ ನೀವು ಮಾಡ್ರಿ ಅಂತ ಹೇಳಿದ್ರು. ಮೊದಲು ನೋಡ್ರಿ ಬಹಳ ಖರ್ಚಾಗ್ತೈತಿ ಅಂತ ಹೇಳಿದ್ರು ಅವರು. ಅವ್ರು ಕೂಡ ನಾವು ಅದನ್ನ ಮಾಡಿ ಸುಮಾರು 45 ನಿಮಿಷಗಳವರೆಗೆ 100 ಮೀಟರ್ ಬೈ 100 ಮೀಟರ್ ಮತ್ತು ಡೆಪ್ತ್ 3 ಅಂದ್ರೆ 10 ಫೂಟ್ ಸೊ ಹಿಂಗೆಲ್ಲ ಮಾಡಿದೇವಿ. ಆಮೇಲೆ ಬೇರೆ ರೈತರು ಯಾರು ಗರ್ಸೋದು ಕೇಳ್ತಾರ, 100 ರೂಪಾಯಿ ಒಂದು ಟ್ರ್ಯಾಕ್ಟರ್, 200 ರೂಪಾಯಿ ಎಲ್ಲ ಹಿಂಗೆ ಕೊಟ್ಟು ಅದರದ್ದು ಇನ್ಕಮ್ ಆಯ್ತು. ಮತ್ತೆ ಅದು ಹೆಚ್ಚು ನೀರು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತು, ಸುಮಾರು 3-4 ಕೋಟಿ ನೀರು ಅದು ಹಿಡಿತಕ್ಕಂಥ ಕೆಲಸವನ್ನ ಅದು ಮಾಡ್ತಾ ಇದೆ. ಹಿಂಗಾಗಿ ತೋಟಗಾರಿಕೆ ಇಲಾಖೆಯವರಿಗೂ ಮತ್ತು ಕೃಷಿ ಇಲಾಖೆಯವರಿಗೂ ವಿಶೇಷವಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಆ ಸಂದರ್ಭದಲ್ಲಿ ನಮ್ಮ JD ವಿಲಿಯಂ ರಾಜಶೇಖರ್ ಅವರು ಬಹಳ ಸಹಾಯ ಮಾಡಿದರು, ಈಗಿನ CB ಪಾಟೀಲ್ರು ಬಹಳಷ್ಟು ಸಹಾಯ ಸಹಕಾರವನ್ನು ನಮಗೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ವಂದನೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇಲಾಖೆಯ ಈ ಎಲ್ಲ ಒಂದು ಏನದಾವ ಬೆನಿಫಿಟ್ಸ್ಗಳನ್ನು ಅದನ್ನೆಲ್ಲ ರೈತರು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ತಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಏನಾದರೂ ಬಂದ್ರೆ ನಮ್ಮ ಸಂಘಕ್ಕೆ ಬಂದು ವಿಸಿಟ್ ಕೊಟ್ಟರೆ ನಾವು ನಿಮ್ಮ ಜೊತೆ ಇಲಾಖೆಗೆ ಬಂದು ಎಲ್ಲ ಅಧಿಕಾರಿಗಳು ಒಳ್ಳೆಯ ಅಧಿಕಾರಿಗಳೇ ಅದಾರ. ಸೊ ಅವ್ರ ಜೊತೆ ಸೇರಿ ನಾವು ನಮ್ಮಲ್ಲಿ ಈ ಮೊಳೆ ಕೊಯ್ಲು ನೀರು ಡ್ರಿಪ್ ಮಾಡಬಹುದು, ಪೈಪ್ಲೈನ್ ಇಂಥ ಎಲ್ಲ 10 ಹಲವಾರು ಯೋಜನೆಗಳನ್ನು ಸರ್ಕಾರ ಕೊಡ್ತಾ ಇದೆ. ಸೊ ಅದರ ಸದುಪಯೋಗ ನಾವು ಪಡೆಯೋಣ ಅಂತೇಳಿ ರೈತರಲ್ಲಿ ವಿನಂತಿ ಮಾಡ್ಕೋತೇನೆ. ಈಗ ನೀವು ಯಾವಾಗಿಂದ ಈ ಕೃಷಿ ಹೊಂಡದ ಉಪಯೋಗವನ್ನು ಮಾಡ್ಕೊಳ್ತಾ ಇದ್ದೀರಿ, ಎಷ್ಟು ಸಮಯ ಆಯ್ತು? ನಾನು DCC ಬ್ಯಾಂಕ್ ಡೈರೆಕ್ಟರ್ ಇದ್ದೆ 2008. ಸೊ 2008 ನಾನು ಈ ಒಂದು ಕೃಷಿ ಹೊಂಡವನ್ನ ಮಾಡಿ ಅವಾಗಿನಿಂದನೂ ನಾನು ಇದನ್ನು ಉಪಯೋಗ ಮಾಡ್ಕೋತಾ ಇದ್ದೀನಿ. 2008 ಅಂದ್ರೆ 14 ವರ್ಷ ಆಯ್ತು. ಸೊ 14 ವರ್ಷದಿಂದ ನಾವು ಅದನ್ನ ಉಪಯೋಗ ಮಾಡ್ಕೋತಿದ್ದೇವೆ. ಮಳಿ ಇಲ್ಲಾರಾಗ ತುಂಬುದಿಲ್ಲ, ಮಳಿ ಆದಾಗ ಫಸ್ಟ್ ಕ್ಲಾಸ್ ತುಂಬುತ್ತದೆ. ಅದು ತುಂಬಿದ್ರೆ ಸುಮಾರು 1 ಕಿಲೋಮೀಟರ್ ವರೆಗಿನ ಕೆಳಗಿರ್ತಕ್ಕಂಥ ಎಲ್ಲ ರೈತರಿಗೂ ಅದರದ್ದು ನೀರಿನ ಸದುಪಯೋಗ ಆಗ್ತದೆ. ಅವರೆಲ್ಲ ನಮ್ಗೆ ಬಹಳ ಹರಿಸ್ತಾರೆ, ನಾವು ಈ ತೋಟಗಾರಿಕೆ ಇಲಾಖೆಯವರಿಗೆ ಹರಿಸ್ತೇವೆ. ಅವ್ರದ್ದು ಫೋಟೋ ಇಟ್ಟು ಪೂಜೆ ಮಾಡಬೇಕು. ಸೊ ಅವ್ರು ಮಾಡೋದ್ರಿಂದ ನಮ್ದು 36 ಎಕರೆ ಒಳಗೆ ಸುಮಾರು 1 ಎಕರೆ 1 ಎಕರೆ ಇಟ್ಟೇ ನಾವು ಇದು ಮಾಡ್ತಿದ್ದೇವೆ ನೀರಾವರಿ. ಸುಮಾರು ಇವತ್ತೊಂದು 10-15 ಎಕರೆ ವರೆಗೂ ನೀರಾವರಿ ಮಾಡಲಿಕ್ಕೆ ಆ ಮಳಿ ನೀರೇ ಮತ್ತೆ ಎಲ್ಲಿದ್ರೆ ಬಂದು ಹಿಂಗೆ ಬಂದಿದ್ದಲ್ಲ. ಸೊ ಆ ನೀರನ್ನೇ ನಾವು ಸದುಪಯೋಗ ಮಾಡಿಕೊಂಡು ಸಾಕಷ್ಟು ಬೆಳೆಯನ್ನು ನಾವು ಬೆಳಿತೇವೆ ಇವತ್ತು.

ಅಂತದ್ದು ಏನಾದ್ರೂ ವಿಚಾರ ಅದನ್ನ? ಇಲ್ಲ, ನಾನು ಪೂರಾ ಅದು ಇಂಜಿನಿಯರಿಂಗ್ ಮುಗಿದ ಮೇಲೆ ನಾನು ಇದು ಒಕ್ಕಲ್ತನಕ್ಕೆ ಬಂದೆ. ಆಮೇಲೆ ಇದೇ ಡ್ರಿಪ್ಪು ಅವು ಇವೆಲ್ಲ ಇದರಲ್ಲಿ ಮಾಡ್ತೀನಿ. ಬೇರೆಯವ್ರು ಯಾರು ಮಾಡ್ತಾರಲ್ಲ, ಈಗ ಉಳ್ಳಾಗಡ್ಡಿ ಬಿತ್ತು ಮಷಿನ್ಗಳಿರ್ಬೋದು ಅಥವಾ ಯಾವುದು ಎಣ್ಣೆ ಸ್ಪ್ರೇ ಮಾಡ್ತಕ್ಕಂಥ ಮಷಿನ್ಗಳಿರ್ಬೋದು, ಆಮೇಲೆ ಇದು ಕುಡಿಚಿ ಹುಟ್ಟುವಂಥ ಮಷಿನ್ ಇರ್ಬೋದು, ಅವರು ಬೇರೆ ಬೇರೆ ಕಡೆಯಿಂದ ತಂದು ಈ ನಮ್ಮ ಸೊಸೈಟಿಯಿಂದನೇ ಅವರಿಗೆ ಉಚಿತವಾಗಿ ಮತ್ತು ಕಡಿಮೆ ಇದರಲ್ಲಿ ಅವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನಾಗೇನೆ ಅಂತಾವ ಯಾವುದು ಏನು ಇದು ಮಾಡಿಲ್ಲ. ಬೇರೆಯವರು ಮಾಡಿದ್ದನ್ನು ನೋಡಿ ಅವ್ರು ತಂದು ಈಗ ಹಳೆ ಸೈಕಲ್ ಮೋಟರ್ ಇರ್ತಾವ ಅವಕ್ಕೆ ತಂದು ಕೂರಿಗಿ ಹರಗುದು ಇಂಥವೆಲ್ಲ ಮಾಡ್ತಾರೆ. ಏನು ಮಷಿನರಿ ಅದನ್ನು ನಾವೇನು ಮಾಡಿಲ್ಲ. ಆತ್ಮೀಯರೆ, ಸಂಗನಗೌಡ ಚಿಕ್ಕಂಡವರನ್ನ ತಾವು ಮಾತಾಡಿಸಬಹುದು. ಅದಕ್ಕಾಗಿ ಅವರು ಏನು ಮೊಬೈಲ್ ನಂಬರ್ ಹೇಳಿದ್ದಾರೆ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484733486 ಈ ನಂಬರ್ ಅನ್ನ ತಾವು ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿಕೊಳ್ಳುವುದು ಒಳ್ಳೇದು. ಸಂಗನಗೌಡ ಚಿಕ್ಕೊಂಡವರ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಸವನ ಭಾಗ್ಯವಾಡಿ ಒಳಗ ಯಾವ ರೀತಿ ತಾವು ನೀರಿನ ಕ್ರಾಂತಿಯನ್ನ ಮಾಡಿದ್ದೀರಿ, ಮಳೆ ನೀರು ಸಂಗ್ರಹ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನ ಮಾಡಿ ಉಳಿದವರಿಗೆಲ್ಲ ಮಾದರಿಯಾಗಿದ್ದೀರಿ. ತಮ್ಮ ಈ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಕೃಷಿಕರಿಗೆ ಮಾದರಿಯಾಗಲಿ. ನಮ್ಮ ಸಂಪನ್ಮೂಲಗಳು, ವಿಶೇಷವಾಗಿ ನೀರು ಮತ್ತೆ ಮಣ್ಣು, ಇವು ಬಹಳ ದೊಡ್ಡ ಸಂಪನ್ಮೂಲಗಳು ನಮ್ಮ ರೈತನಿಗೆ ಇರುವಂತಹವು. ಇವುಗಳನ್ನ ಕಾಯ್ದುಕೊಂಡು ಉಳಿಸಿಕೊಂಡು ಹೋಗುವಲ್ಲಿ ಅವರು ಬಹಳ ಕೆಲಸ ಮಾಡಬೇಕಾಗ್ತದೆ, ಶ್ರಮ ವಹಿಸಬೇಕಾಗ್ತದೆ, ಅದರ ಬಗ್ಗೆ ಆಸ್ಥೆ ಇರಬೇಕಾಗ್ತದೆ. ತಮ್ಮ ಎಲ್ಲ ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಸಾಕಷ್ಟು ವಿಚಾರಗಳನ್ನು ನಾವು ಇಲ್ಲಿ ತನಕ ಮನನ ಮಾಡಿದೀವಿ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ನಾಳೆ ಬುಧವಾರ ಫೆಬ್ರವರಿ 23ರಿಂದ ಬರುವ ಮಂಗಳವಾರ March 1ನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಬರುವ ವಾರದೊಳಗ ಸಹಿತ ಇರಬಹುದಾಗಿದೆ. ಅಂದ್ರೆ ಪ್ರಖರವಾದಂತಹ ಬಿಸಿಲು, ಒಣ ವಾತಾವರಣ ಮತ್ತೆ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಬಹುದು. ಮುಖ್ಯವಾಗಿ ಅಂತಂದ್ರ ಒಣ ವಾತಾವರಣ ಇರ್ತದ, ಬಿಸಿಲಿನ ವಾತಾವರಣ ಇರ್ತದ, ಮಳೆಯ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬೇಸಿಗೆ ದಾಪುಗಾಲು ಇಳ್ತಾ ಇದೆ. ಗರಿಷ್ಠ ತಾಪಮಾನ 35-36 ಡಿಗ್ರಿ ಸೆಲ್ಸಿಯಸ್ ತಲುಪುವಂತಹ ಸಾಧ್ಯತೆಗಳು ಕೆಲವು ಪ್ರದೇಶಗಳಲ್ಲಿ ಅದಾವ. ಕನಿಷ್ಠ ತಾಪಮಾನದೊಳಗೆ ಸಹಿತ ಏರಿಕೆಯಾಗುವುದನ್ನ ನಾವು ನೋಡಬಹುದು. 20-21 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಈ ವಾರ ಇರಬಹುದು ಅಂತ ಹೇಳಿ ತಜ್ಞರು ಅನುಮಾನ ವ್ಯಕ್ತ ಮಾಡ್ತಾ ಇದ್ದಾರೆ. ಈ ಒಂದು ಸನ್ನಿವೇಶ ತಮಗೆಲ್ಲ ಬಹುತೇಕ ಅನುಕೂಲ ಒದಗಿಸುವಂತಹ ಒಂದು ಸನ್ನಿವೇಶ ಅಂತ ಹೇಳಿ ಹೇಳಬಹುದು. ತಾವು ತಮ್ಮ ಏನು ಚಟುವಟಿಕೆಗಳನ್ನ ಮಾಡಿಕೊಂಡು ಹೊಂಟಿರಿ, ಕೊಯ್ಲೋತ್ತರ ಚಟುವಟಿಕೆಗಳನ್ನ ಸಂಗ್ರಹ ಮಾಡುವಂತಹದ್ದು, ಒಣಗಿಸುವಂತಹದ್ದು, ಇಂಥ ಎಲ್ಲ ಚಟುವಟಿಕೆಗಳನ್ನ ತಾವು ಮುಂದುವರೆಸಿಕೊಂಡು ಹೋಗಬಹುದು. ಇನ್ನು ಅನೇಕ ಕಾರ್ಯಕ್ರಮಗಳು ತಾವು ಹೊಲದೊಳಗ ಮಾಡುವಂತವು. ಮುಂದಿನ ಕಾರ್ಯಕ್ರಮದೊಳಗ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ವಾತಾವರಣದೊಳಗ ಏನಾದರೂ ಬದಲಾವಣೆಗಳು ಆದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಆತ್ಮೀಯರೆ, ಯಾರ್ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ದಯವಿಟ್ಟು ಡೌನ್ಲೋಡ್ ಮಾಡಿಕೊಳ್ಳ್ರಿ. ತಮಗ ಬಹಳ ಉಪಯೋಗ ಆಗ್ತದ. ಮತ್ತೆ ಬರೇ ಮಾಹಿತಿ ಅಷ್ಟೇ ಅಲ್ಲ, ತಮಗ ಅದರಿಂದ ಮನರಂಜನೆ ಕೂಡ ಸಿಗ್ತದ. ವಿಶ್ವದ ಎಲ್ಲೆಡೆ ಏನು ನಡೆದಿದೆ ಅನ್ನುವಂತಹ ವಿಚಾರಗಳು ತಮಗ ನೇರವಾಗಿ ಮನಮುಟ್ಟುವಂತಹ ಒಂದು ಧ್ವನಿಯ ಮೂಲಕ ತಮಗ ತಲುಪ್ತಾವ. ಹೃದಯಕ್ಕೆ ಹತ್ತಿರವಾಗಿರುವಂತಹ ರೇಡಿಯೋನ ತಾವು ಯಾವತ್ತೂ ತಮ್ಮ ಜೊತೆಗೆ ಇಟ್ಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಇನ್ನೂ ಅನೇಕ ಆಪ್ಗಳು ಪ್ರವಾಹದೋಪಾದಿಯೊಳಗ ಬರ್ತಾ ಇದ್ದಾವೆ, ಅವುಗಳ ಉಪಯೋಗವನ್ನು ಕೂಡ ತಾವು ಮಾಡಿಕೊಳ್ಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಕ್ರಾಂತಿ ಆಗಿರುವುದರಿಂದ ನಾವು ಅವುಗಳ ಮೇಲೆ ಅವಲಂಬನೆ ಆಗುವುದಂತೂ ಯಾರು ತಪ್ಪಿಸಾಕ ಸಾಧ್ಯಿಲ್ಲ. ನಾವು ಅವುಗಳನ್ನ ಅನುಸರಿಸಬೇಕಾಗ್ತದೆ, ಅವುಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ಅವುಗಳನ್ನ ಹಠ ಹಿಡಿದು ಕಲಿಬೇಕಾಗ್ತದೆ, ಮತ್ತೆ ನಮ್ಮ ಜೀವನದ ಜೊತೆಗೆ ಅವುಗಳನ್ನ ಮಿಳಿತ ಮಾಡಿಕೊಂಡು ಅವು ಹೇಳಿದಂಗ, ಮಾರ್ಗದರ್ಶನ ಮಾಡಿದಂಗ ನಾವು ಮುಂದುವರಿಬೇಕಾಗ್ತದೆ. ಮತ್ತ ಸರಳವಾಗಿ ಸುಲಭವಾಗಿ ಇವು ಸಿಗ್ತಾ ಇರೋದ್ರಿಂದ ಯಾವುದೇ ಖರ್ಚು ಇರುವುದಿಲ್ಲ. ಇವಕ್ಕೆ ನೇರವಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು, ಸ್ಥಾಪನೆ ಮಾಡ್ಕೊಳ್ಬಹುದು ನಿಮ್ಮ ಮೊಬೈಲ್ನೊಳಗೆ, ಅದಕ್ಕೆ ಯಾವುದೇ ಖರ್ಚು ಆಗುದಿಲ್ಲ. ಆದ್ರೆ ಇಂಟರ್ನೆಟ್ ಅದೇನು ನಾವು ತಿಂಗಳ ಕೊಡ್ತೀವಿ ಅಥವಾ 3 ತಿಂಗಳಿಗೊಮ್ಮೆ ಕೊಡ್ತೀವಿ ಅಥವಾ 6 ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಏನು ಖರ್ಚು ಕೊಡ್ತೀವಿ ಅದು ಮಾತ್ರ ನಾವು ಭರಿಸಬೇಕಾಗ್ತದೆ. ಆದರೂ ಕೂಡ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಇಂಟರ್ನೆಟ್ ಮೇಲೆ ನಾವು ಮಾಡುವಂತಹ ಒಂದು ಖರ್ಚು ಬಹಳಷ್ಟು ಕಡಿಮೆ ಆಗಿದೆ. ಇದು ಎಲ್ಲರಿಗೂ ಸುಲಭವಾಗಿ ಸರಳವಾಗಿ ಸಿಗುವಂತಹ ಒಂದು ಸೌಲಭ್ಯ ಅಂತ ಹೇಳಿ ಅನ್ಕೊಳ್ಬಹುದು.